ಅತ್ತೆ ನಿಧಾನವಾಗ ಹತ್ತಿ. ತುಂಬಾ ಸೊಂಟ ನೋವು ಕಣಮ್ಮ, ಒಂದು ಮಾತ್ರೆ ತಗೊಂಡಿದ್ರೆ ಸರಿ ಹೋಗ್ತಿತ್ತು. ಸುಮ್ನೆ ಆಸ್ಪತ್ರೆ ಖರ್ಚು. ಹಾಗೇನು ಇಲ್ಲ ಅತ್ತೆ, ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ ಇಲ್ಲೇ ಹತ್ತಿರದಲ್ಲಿರೋ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಎಲ್ಲ ತರಹದ ಪರೀಕ್ಷೆ, ಚಿಕಿತ್ಸೆ, ಔಷಧ ಉಚಿತವಾಗಿ ಸಿಗುತ್ತೆ. ಏನ್ ಹೇಳ್ತೀಯಮ್ಮ? ಹೌದತ್ತೆ, ವಯಸ್ಕರಿಗೆ, ಹಿರಿಯ ನಾಗರಿಕರಿಗೆ ಸಾಂಕ್ರಾಮಿಕ ಅಸಾಂಕ್ರಾಮಿಕ ರೋಗಗಳ ನಿರ್ವಹಣೆಗೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಡಿ ಬರುವ ಎಲ್ಲ ಸೇವೆಗಳು ಸಿಗುತ್ತೆ. ಒಳ್ಳೆ ಸುದ್ದಿನೇ ಹೇಳಿದ್ಯಾ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಇದೀಗ ಕೇಳಿ ತರಕಾರಿ ಕೃಷಿ ಮತ್ತು ಕ್ಯಾಟರಿಂಗ್ ಅನುಭವ. ಈ ಕುರಿತು ಉಡುಪಿ ತಾಲೂಕಿನ ಶಿರೂರು ಗ್ರಾಮದ ಸದಾಶಿವ ಶಾಸ್ತ್ರಿ ಅವರೊಂದಿಗೆ ಸಂದರ್ಶನ. ಸದಾಶಿವ ಶಾಸ್ತ್ರಿ ಅವರ ನಮಸ್ಕಾರ. ನಮಸ್ಕಾರ. ತರಕಾರಿ ಕೃಷಿಯ ಸಾಕಷ್ಟು ಅನುಭವವನ್ನು ನೀವು ಪಡ್ಕೊಂಡಂತಹವರು. ನೀವು ಗಮನಿಸಿದ ಹಾಗೆ ಬೇರೆ ಕೃಷಿ ಅಥವಾ ವಾಣಿಜ್ಯವಾಗಿ ಬೇರೆ ಕೃಷಿಯನ್ನ ಮಾಡುವಂತಹದ್ದಕ್ಕೂ ತರಕಾರಿ ಕೃಷಿ ಮಾಡುವಂತಹದ್ದಕ್ಕೂ ಏನು ವ್ಯತ್ಯಾಸ ಇದೆ, ಏನು ಸೂಕ್ಷ್ಮಗಳಿವೆ ತರಕಾರಿ ಕೃಷಿಯಲ್ಲಿ? ತರಕಾರಿ ಅಂದ್ರೆ ಎಲ್ಲರಿಗೂ ಬೇಕಾಗ್ತದೆ. ಈಗ ಸಾವಯವ ಕೃಷಿ ಅಂದ್ರೆ ಭಾರಿ ಉತ್ತಮ. ನಾವು ಮಾಡೋದು ಏನಂದ್ರೆ, ಈಗ ಕೃಷಿ ಅಂದ್ರೆ ನಮ್ಮ ಮನೆಯಲ್ಲಿ ಒಂದು 10 ಎಕರೆ ಜಾಗ ಇದೆ. ಅದರಲ್ಲಿ ಎಳಸಂಡೆ, ಬದನೆ, ಆಮೇಲೆ ಗುಂಬಳ, ಸೌತೆ ಎಲ್ಲ ಬೆಳಿತೇವೆ ನಾವು. ಆದರೂ ಅದರಲ್ಲಿ ಏನಂದ್ರೆ ನಾವು ಬರೀ ಒಂದು ತರಕಾರಿ ಮಾತ್ರ ಮಾಡೋದಲ್ಲ, ಅದರಲ್ಲಿ ಅಡಿಕೆ, ತೆಂಗು, ಅದ್ರ ಮಧ್ಯೆ ಮಿಡ್ಲ್ ಜಾಗದಲ್ಲಿ 3 ವರ್ಷ ತರಕಾರಿ ಮಾಡ್ಬೋದು. ಪ್ರಾರಂಭದಲ್ಲಿ ನಾವೀ ಅಡಿಕೆ ಮರ ಫಲ ಬರುವಾಗ 3 ವರ್ಷ ಬೇಕಾಗ್ತದೆ. ಅದಕ್ಕೆ ನಾವು ಏನಂದ್ರೆ ಅದರ ಲೈನ್ ನಾವು ಅಡಿಕೆ ಸಸಿ ಹಾಕುವಾಗ ಅದ್ರ ಮಧ್ಯೆ ಮಿಡ್ಲ್ ಜಾಗ 9 ಫೀಟ್ ಜಾಗ ಇರ್ತದೆ. ಅದರಲ್ಲಿ ನಾವು ತರಕಾರಿ, ಬದನೆ, ತೊಂಡೆ, ಎಳಸಂಡೆ ಯಾವ್ದು ಬೇಕಾದ್ರೆ ಮಾಡ್ಬೋದು. ಅದು ಮಳೆಗಾಲಲ್ಲೂ ಸ್ವಲ್ಪ ಏರ್ ಜಾಗದಲ್ಲಿ ಇದ್ರೆ ಮಳೆಗಾಲಲ್ಲೂ ಇರ್ಬೋದು. ಆಮೇಲೆ ನಾವು ಅಡಿಕೆ ಮರಕ್ಕೆ ಈಗ 3 ವರ್ಷ ನಾವು ತಂಪಲು ಮಾಡ್ಬೇಕು. ಅದಕ್ಕೆ ನಾವು ಚಪ್ರ ಹಾಕಿರ್ತೇವೆ, ತೊಂಡೆಗೆ ನಾವು ಫುಲ್ ಬಲೆ ಹಾಕಿ ಚಪ್ರ ಮಾಡ್ತೇವೆ. ಅದು 2 ವರ್ಷಕ್ಕೆ ಚಪ್ರದ ಮೇಲೆ ಹೋಗುತ್ತೆ ಅಡಿಕೆ. 3ನೇ ವರ್ಷದಲ್ಲಿ ಫಲ ಬರ್ತದೆ. ನಾವು ಈಗ ಈ ತರಕಾರಿ ಹಾಕದ್ದು ಸಾವಯವ ಗೊಬ್ಬರ ಪೂರ ಅದಕ್ಕೆ ಸಿಗ್ತದೆ, ತರಕಾರಿಗೆ ಸಿಗ್ತದೆ. ನಾವು ಈಗ ಒಂದು 10 ಎಕರೆ ಜಾಗದಲ್ಲಿ ನಾನು ಒಂದು 5-6 ಎಕರೆ ಅಡಿಕೆ ತೋಟ ಮಾಡೋದು. ಇದೇ ತರ ಗೆದ್ದಲೇ ಮಾಡೋದು ನಾನು ತರಕಾರಿ ಮಿಡ್ಲ್ ಮಾಡಿ ಇದು ಮಾಡೋದು. ನಾವು 1 ವರ್ಷ ದುಡ್ಡು ಹಾಕುವುದು ಇಲ್ಲ. ಈ ವರ್ಷಕ್ಕೆ ಒಂದು 400 ಸಸಿ 500 ಸಸಿ ಹಾಕ್ತೇ ಇರೋದು. ಅದು ಮಿಡ್ಲಲ್ಲಿ ತರಕಾರಿ ಮಾಡೋದು. ಆಮೇಲೆ ತೆಂಗಿನ ಮರ, ತೆಂಗಿನ ಮರದಲ್ಲಿ ಏನೇ ಅದು ಒಂದು 4 ಎಕರೆ ಜಾಗಲು ಫುಲ್ ತೆಂಗಿನ ಮರವೇ. ಒಂದು 3 ಎಕರೆ ಭತ್ತದ ಬೆಳೆ ಮಾಡೋದು. ಅದು ಬಿಟ್ಟರೆ ಮತ್ತೆ ಕೃಷಿಯಲ್ಲಿ ಉತ್ಪಾದನೆ ಆಗ್ಬೋದು, ಅದು ನಮ್ಮ ಪ್ರತಿಫಲ. ಈಗ ಅಡಿಕೆ ತೋಟದಲ್ಲಿ ಮತ್ತು ತೆಂಗಿನ ತೋಟದಲ್ಲಿ ತರಕಾರಿ ಮಾಡೋದಕ್ಕೆ ಏನು ವ್ಯತ್ಯಾಸ ಇದೆ? ತೆಂಗಿನ ಮರ ಅಂದರೆ ಅದು 4-5 ವರ್ಷ ಬೇಕಾಗ್ತದೆ. ಅದರ ಮಿಡ್ಲ್ ನಾವು ಫುಲ್ ಬಾಳೆ ಹಾಕ್ತೇವೆ. ತೆಂಗಿನ ಮರದಲ್ಲಿ ನಾನೀಗ ತರಕಾರಿ ಯಾವ್ದು ಮಾಡಲಿಲ್ಲ, ಫುಲ್ ಬಾಳೆ ಹಾಕಿದ್ದೇನೆ. ನಾವೇನಂದ್ರೆ ಈಗ ಅಡಿಕೆ ಮರದಲ್ಲಿ ಮಿಡ್ಲ್ 9 ಫೀಟ್ ಮಿಡ್ಲ್ ಇತ್ತಲ್ಲ, ಅದಕ್ಕೆ ತಂಪಲು ಬರಲ್ಬೇಕಂತ ಹೇಳಿ ತರಕಾರಿ ಮಾಡುದು. ಅದಕ್ಕೆ ಪ್ರಾರಂಭದ ಒಂದು 2-3 ವರ್ಷ ಮಾತ್ರ ತರಕಾರಿ ಮಾಡ್ಲಿಕ್ಕೆ ಅವಕಾಶ ಇರುವಂತದ್ದು, ನಂತರ ಕೂಡ ಮಾಡ್ಬೋದು? ಇಲ್ಲ, 3ನೇ ವರ್ಷ. ಅದ್ರ ಮೇಲೆ ಏನಲ್ಲ, ಇನ್ನೇನ್ ಬೇಕಾದ್ರೆ ಈಗ ಹುಲ್ಗಿಲ್ಲ ಹಾಕ್ಬೋದು. ಈಗ ಹಸುಗಳಿಗೆ ಮಧ್ಯೆ ಮಧ್ಯೆ ಒಂದೊಂದು ಏರಿ ಮಾಡಿ ಹುಲ್ಲು ಹಾಕ್ಬೋದು. ಈಗ ತರಕಾರಿಯಲ್ಲಿ ಬೇರೆ ಬೇರೆ ತರಕಾರಿಯನ್ನು ನೀವು ಬೆಳೀತಾ ಇರುವಂತವರು, ಪ್ರತಿಯೊಂದು ಬೆಳೆಯ ಒಂದು ಸೂಕ್ಷ್ಮಗಳ ಬಗ್ಗೆ ಹೇಳಿ. ಈಗ ತೊಂಡೆ ಮಾಡೋದಿದ್ರೆ ಹೇಗೆ, ಅಥವಾ ಬೆಂಡೆ ಮಾಡೋದಿದ್ರೆ ಹೇಗೆ, ಬದನೆ ಮಾಡೋದಿದ್ರೆ ಹೇಗೆ? ಈಗ ತೊಂಡೆ ಅಂದ್ರೆ ನಾವು ಈಗ ನೋಡ್ತೇವೆ, ನೆಟ್ಟು ಸಮಯ ಯಾವುದು ನೋಡುವ. ಈಗ ಮಳೆಗಾಲ ಅಂದ್ರೆ ಈಗ ಸವಣೆ ತಿಂಗಳು ಅಂದ್ರೆ ಆಗಸ್ಟ್ ಸೆಪ್ಟೆಂಬರ್ ಸೆಪ್ಟೆಂಬರ್. ಅದ್ರ ಮೇಲೆ ಈಗ ಜನವರಿ ನೋಡ್ಬೋದು, ಜನವರಿ ನೋಡ್ಬೋದು. ಜನವರಿ ನೆಟ್ಟೇವೆ ಅಂದ್ರೆ ಅದಕ್ಕೆ ಸ್ವಲ್ಪ ತಂಪಲು ಮಾಡ್ಬೇಕು. ತೊಂಡೆ ಚಿಗುರುವಾಗ ಚಿಗುರುವವರೆಗೆ ಒಂದು ಅಡ್ರು ಒಂದು ಮಡ್ಲು ಏರಿ ಮಾಡಿ ಅದು ಮುಚ್ಚಿಡ್ಬೇಕು. ಯಾಕೆ ಅದು? ಯಾಕಂದ್ರೆ ಅದು ಬಿಸಿಲು ಬೀಳ್ತದೆ, ಅದಕ್ಕೆ ಒಣಿತದೆ. ಈ ಮಳೆಗಾಲ ಮಾಡುವಾಗ ಅದು ಒಣಿದಲ್ಲ ಅಂದ್ರೆ ಅದು ಗೆದ್ದೆ ಕಾಲು ಇಡ್ಬೇಕು. ಈಗ ಸಾಗುವಳಿ ಮಾಡಿ ನಾವು ತರಕಾರಿ ಮಾಡೋದಾದ್ರೆ ಅದು ಸ್ವಲ್ಪ ತಂಪಲು ಮಾಡ್ಬೇಕು. ಈಗ ಸಾಗುವಳಿ ಮಾಡಿ ಅಂದ್ರೆ ಈಗ ಭತ್ತದ ಕೊಯ್ಲು ಯಾವಾಗ ಆಗೋದು? ಕೊಯ್ಲಿಗೆ ನವಂಬರ್ ಆಗ್ತಾ ಇಲ್ಲ, ಅಕ್ಟೋಬರ್ ನವಂಬರ್ ಆಯ್ತು. ಈಗ ನವಂಬರ್ ನೋಡ್ಬೋದು ನೆಟ್ರೆ ಅದಕ್ಕೆ 1 ತಿಂಗಳ ಸುಳಿ ಬರುವಾಗ ತಂಪಲು ಮಾಡ್ಬೇಕು ತೊಂಡೆ ಮಾತ್ರ. ಮತ್ತೆ ಬದನೆ ಮತ್ತೆ ಎಳ ಸಂಡೆಗಳ ಯಾವ ತಂಪಲು ಮಾಡ್ಬೇಕಾದ್ರೆ ಅಂದಿಲ್ಲ. ಈಗ ತೊಂಡೆ ಗುಂಡಿ ಅಂದ್ರೆ ಎಷ್ಟು ದೊಡ್ಡದು ಇರಬೇಕು? ಎಷ್ಟು ನೆಡ್ಬೋದು? 3 ಫೀಟ್ ಅಗಲ ಮಾಡಿ ಮತ್ತೆ ಏರಿ ಮಾಡಿ ನೋಡುವುದು. 1 ಫೀಟ್ ಒಂದೊಂದು ಬುಡ ನೋಡುವುದು. ನೆಟ್ಟು ಒಂದು 15 ದಿವಸ ಆಗುವಾಗ ಸುಳಿ ಬರ್ತದೆ. ಈ ಮಳೆಗಾಲ ಸ್ವಲ್ಪ ಬೇಗ ಸುಳಿ ಬರ್ತದೆ. ಮತ್ತೆ ಕೆಲವು ನಾವೆಲ್ಲ ಏನ್ ಮಾಡ್ತೇವೆ ಹೇಳಿದ್ರೆ, ಈಗ ಅಡಿಕೆ ಮರ ಕೊಟ್ಟೆ ಇದೆಯಲ್ಲ, ಅದಕ್ಕೆ ಸಸಿ ಊರಿಡು ಮೊದಲೇ ಇಡು. ಅದು ಈ ಮಳೆಗಾಲದಲ್ಲಿ ನಾವು ಇಟ್ಟರೆ ಒಂದಿಷ್ಟು ಉದ್ದ ಬರುತ್ತೆ. ಅದನ್ನ ಹಂಗೆ ನೆತ್ತರಿ ಬಿಟ್ರೆ ಅದಕ್ಕೆ ಬಿಸಿಲು ತಂಪಲು ಗಿಂಪಲು ಏನೋ ಮಾಡ್ಬೇಕು, ಕೂಡ ತಗೊಳ್ತೇವೆ ಸಾಗುಳಿ ಆತ ಆತ ಈಗ ಒಂದು ನೋಡೋಕಾಗುತ್ತದೆ. ಹಾಳೆ ತೊಟ್ಟೆ ತೆಗಿಬೇಕಾ? ಅದು ತೆಗಿಬೇಕು, ತೆಗೆದು ನೋಡ್ಬೇಕು ನಾವು ಅಡಕೆ ಸಿಹಿ ಹಂಗೆ ಮಾಡ್ತೇವೆ ಅದೇ ಥರ ನೋಡ್ಬೇಕು. ಅದಕ್ಕೆ ಬೇರೆ ಕೂಡಲೇ ಹೋಗೋದು ಆ ಥರ ಮಾಡೋಕಾಗ, ಅದೇ ನಾವು ಎಕರೆಗಟ್ಟಲೆ ಮಾಡುವಾಗ ಅದನ್ನೆಲ್ಲ ಮಾಡೋಕಾಗಲ್ಲ. ಸುಮಾರು ಹೊಸ ಚಿಗುರು ಬರುವಾಗ ಅದನ್ನ ಕತ್ತರಿಸುವಂತ ಹುಳ ಎಲ್ಲ ಬರ್ತದೆ, ಅದು ಬರ್ತದೆ. ಅದಕ್ಕೆಲ್ಲ ಈಗ ಸಿಂಪಡಣೆ ಈಗೆಲ್ಲ ಸಾವಯವ ರಾಸಾಯನಿಕ ಔಷಧಿ ಹೊಡಿಬೇಕು. ಈಗ ನಾವೇನಾದ್ರೆ ಸ್ವಲ್ಪ ಬೇವಿನ ಹಿಂಡಿ, ಬೇವಿನ ಎಣ್ಣೆ, ಮತ್ತೆ ದರಿನ ಉಚ್ಚೆ, ಸಗಣಿ ನೀರು ಇದೆಲ್ಲ ಹಾಕ್ತೇವೆ. ಸ್ವಲ್ಪ ಕಡಿಮೆ ಸ್ವಲ್ಪ 15 ದಿವಸಕ್ಕೊಂದರೆ ಯಾರು ಸಿಂಪಡಣೆ ಮಾಡ್ಬೇಕು. ಮಾಡಿದ್ರೆ ಅದೇ ಗೊತ್ತ, ಕೊಳೆ ಇರುವಾಗ ಹುಳ, ಆ ವರ್ಷಿನ ಹುಳ ಬರ್ತದೆ, ಅದನ್ನ ಎಲೆ ಎಲ್ಲ ತಿಂತೇವೆ, ಕೊಡಿ ಬರುವಾಗ ಕಟ್ ಮಾಡ್ತೇವೆ. ಅದನ್ನೆಲ್ಲ ಸ್ವಲ್ಪ ನಾವು ನೋಡ್ತಾ ಇರ್ಬೇಕು. ಈಗ ಮಳೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ಈ ತೊಂಡೆಯ ಚಪ್ಪರ ಅಂದ್ರೆ ತೊಂಡೆಯ ಬಳ್ಳಿಯ ಬೆಳವಣಿಗೆ ಕಡಿಮೆ ಅಂತ ಹೇಳ್ತಾರೆ, ನಿಜವಾ ಇದು? ನಿಜ. ಅದೇನಂದ್ರೆ ಈ ಮಳೆ ಬಂದ್ರೆ ತೊಂಡೆ ಆಗಲ್ಲ, ಅದಕ್ಕೆ ಏನಿದ್ರು ಕೊಳ್ತಾ ಹೋಗ್ತದೆ, ಬೀಳು ಕೊಳ್ತಾ ಹೋಗ್ತದೆ. ಈಗ ನಮ್ದು ಈಗ ಈ ವರ್ಷದ ಹೆಚ್ಚಿಮೆ ಒಂದ್ ಎಕರೆ ನೆಟ್ಟದ್ದು ಪೂರಾ ಕೊಳ್ತಾ ಹೋಗಿದೆ, ಒಂದೇ ಒಂದು ಕಾಯಿ ಇಲ್ಲ. ಆದ್ರೆ ಈಗ ಪುನಃ ಅದೇ ಬೀಳು ಚಿಗುರುಸುವಾಗ ಈಗ ಜನವರಿ ಫೆಬ್ರವರಿ ಬರೋ ತಿಂಗಳಲ್ಲಿ ಕಾಯಿ ಆಗ್ತದೆ. ನಾವು ಹೋಯ್ತು ಹೇಳಿ ನಾವು ಬಿಡಲಿಲ್ಲ, ಬುಡ ಮಾಡಲಿಲ್ಲ. ಈಗ ಮಳೆ ಈಗ ಅದು ಏನಿದ್ರು ನೀರು ಬಿಡಲೇಬೇಕು, ಬಿಟ್ಟರೆ ಮಳೆ ನೀರು ಸುಖ ಇಲ್ಲ. ಅದಕ್ಕೆ ತೊಂಡೆಗೆ ಮಾತ್ರ, ಯಾವ ತರಕಾರಿಗೂ ನೀರು ಬಿಡು ನೀರು ಮಾತ್ರ. ಈ ಹಳ್ಳಗು ಗುಡ್ಡೆ ಬದಿಯಲ್ಲ ಅಂತಾದರೆ ಹೀರೆ ಗೀರೆ ಆಗ್ಬೋದು ಮಳೆಗಾಲದಲ್ಲಿ. ಎಲ್ಸಂಡಿಯು ತೊಂಡೆ ಬದನೆ ಎಲ್ಲ ನೀರು ಬಿಡಬೇಕು. ಈಗ ಮಳೆಗಾಲದಲ್ಲಿ ನೀರು ಹೇಗೆ ಕೊಡೋದು ಮತ್ತು ಎಷ್ಟು ಕೊಡಬೇಕು ನೀರಂದ್ರೆ? ನಾವೇನಂದ್ರೆ ಏನಂದ್ರೆ ನೀರು ತೋಡ್ ಬಿಡುವುದು ಅಷ್ಟೇ, ವಾರಕ್ಕೊಂದು ನೀರು ಬಿಡುವುದು, ಅದು ಫುಲ್ ಏರಿ ತುಂಬ್ತದೆ ಅಷ್ಟೇ. ನೀರಿನ ಟ್ಯಾಂಕ್ ತರ ಆಗ್ಬಿಡ್ತದೆ, ಅದೇನಿಲ್ಲ ತೊಂದ್ರೆ ಇಲ್ಲ. ಒಂದು ವಾರಕ್ಕೊಂದು ನೀರು ಬಿಟ್ಟು ಸಾಕಾಗ್ತದೆ ಸರ್. ಅದಕ್ಕೆ ಅಡ್ಕೆ ಮರಕ್ಕೆ ನಾವು ನೀರು ಸಪ್ರೇಟ್ ಬಿಡುವುದು ಬೇಡ. ಈಗ 3 ವರ್ಷ ನಾವು ಈಗ ಮಾಡ್ತೇವಲ್ಲ, ಸಪ್ರೇಟ್ ನೀರು ಬಿಡಬೇಕಂತ ಏನಿಲ್ಲ. ಅಡಿಕೆಗೆ ಬಿಟ್ಟ ನೀರು ಇದಕ್ಕೂ ಆಗ್ತದೆ, ಸ್ಪ್ರಿಂಕ್ಲರ್ ಹಾಕಿದ್ರು ಸ್ಪ್ರಿಂಕ್ಲರ್ ಹಾಕಿದ್ರೆ ತೊಂಡೆಗೆಲ್ಲ ಆಗಲ್ಲ, ಅದು ನೀರು ಮಳೆ ನೀರು ಬಿದ್ದಾಗಿ ಬೀಳುತ್ತೆ, ಕೊಳ್ತದೆ. ತರಕಾರಿ ಯಾವುದಕ್ಕೂ ಸ್ಪ್ರಿಂಕ್ಲರ್ ನೀರಿಸಬೇಕಾಗಿಲ್ಲ, ಅದು ಬಿಡು ನೀರೇ. ಬುಡಕ್ಕೆ ಹಾಕುವ ಗೊಬ್ಬರದ ಬಗ್ಗೆ ಹೇಳಿ, ತೊಂಡೆಗೆ ಏನೇನು ಹಾಕ್ತೀರಿ? ತೊಂಡೆ ನಾವು ಈಗ ಮೊದಲು ಈಗ ಗೊಬ್ಬರ, ಹಟ್ಟಿ ಗೊಬ್ಬರ ಆಮೇಲೆ ಸುಡ್ಬೋದಿ. ಇಷ್ಟು ದಿವಸಕ್ಕೆ ಒಂದ್ಸರಿ ಹಟ್ಟಿ ಗೊಬ್ಬರ ಸುಡುಗು ಗೊಬ್ಬರ? ನಾವೀಗ ಹಟ್ಟಿ ಗೊಬ್ಬರ ತಿಂಗಳಿಗೆ ಒಂದ್ಸರಿ ಕೊಡುವುದು. ಸಗಣಿ ಹಾಕೋದ ಅಥವಾ ಗೊಬ್ಬರ? ಗೊಬ್ಬರ ಆಮೇಲೆ ಮಧ್ಯೆ ಮಿಡ್ಲ್ ಒಂದ್ಸರಿ ಸುಡ್ಬೋದಿ, ಸಗಣಿ ನೀರು, ಈ ಬೇವಿನ ಹಿಂಡಿ ಇದೆಲ್ಲ ಹಾಕಿ ಬುಡ ಮಾಡ್ತೇವೆ. ವಾರಕ್ಕೊಂದ್ಸರಿ ಒಂದಲ್ಲ ಒಂದು ಗೊಬ್ಬರ ಕೊಡಲೇಬೇಕು. ವಾರಕ್ಕೊಂದ್ಸರಿ ನೀವು ಹಾಕಿದರೆ ಅದು ಸುಳಿ ಬರುವುದನ್ನ ಕಟ್ ಆಗುದಿಲ್ಲ. ಈಗ ನಾವು ಸ್ವಲ್ಪ ಸಡಲ್ ಮಾಡ್ರೆ ಅದಲ್ಲಿ ಸ್ಟಾಪ್ ಆಗುತ್ತೆ, ಹೊಸ ಚಿಗುರು ಬರುದಿಲ್ಲ. ಈಗ ನಾವು ಯಾವ ತರಕಾರಿ ಅಷ್ಟೇ, ಅದು ಏನೋ ನಾವು ಮಕ್ಕಳುಗಳಿಗೆ ಸಾಕ್ಬೇಕು. ಈಗ ನಾವು ಹ್ಯಾಂಗ ಮಕ್ಕಳನ್ನ ಈಗ ದಿನ ನಾವು ಹ್ಯಾಂಗ ಪೋಷಣೆ ಮಾಡ್ತೇವೆ ಅದೇ ತರ ನಾವು ಮಾಡ್ಬೇಕು ತರಕಾರಿ ಅನ್ನ ಹಾಗೆ. ಆದ್ದರಿಂದ ಆಮೇಲೆ ಈಗ ತೊಂಡೆಯಲ್ಲಿ ಹೂ ಈಗ ಕೊಳಿಯುವ ಬಗ್ಗೆ ಹೇಳಿದ್ರೆ ಮಳೆಗಾಲದಲ್ಲೆಲ್ಲ ಕೊಳತು ಹೋಗ್ತದೆ ಅಂತ, ಈ ಹೂವನ್ನು ಕತ್ತರಿಸುವಂತಹದ್ದು ಅಥವಾ ಮಿಡಿ ಒಣಗುವಂತಹದ್ದು ಇಂಥ ಸಮಸ್ಯೆ ಎಲ್ಲ ಬರ್ತದ? ಬರುತ್ತೆ. ಅದಕ್ಕೆ ವಾರಕ್ಕೊಂದ್ಸರಿ ಸ್ವಲ್ಪ ಸಿಂಪಡಣೆ ಮಾಡಿ ಸಾಕಾಗ್ತದೆ. ತೊಂಡೆಗೆಲ್ಲ 15 ದಿವಸಕ್ಕೊಂದ್ಸರಿ, ಈ ಎಳಸಂಡೆ ಮತ್ತೆ ಬದನೆಗೆ ಮಾತ್ರ ವಾರ ಸಿಂಪಡಣೆ ಮಾಡಲೇಬೇಕು. ರಾಸಾಯನಿಕ ಆದ್ರೆ ಕಷ್ಟ, ರಾಸಾಯನಿಕ ಕಷ್ಟ. ಅದು ಹೊಡೆದಿದ್ರೆ ಸ್ವಲ್ಪ ಸ್ಲೋ ಮಾಡಿ ನಾವು ವಾರ ಹೊಡಿತಾ ಇದ್ರೆ ಪ್ರಮಾಣ ಕಮ್ಮಿ ಹಾಕ್ಬೋದು. ನಾವು 15 ದಿವಸ ಹೊಡೆದಂತಾರೆ, ಅದು ಪ್ರಮಾಣ ಜಾಸ್ತಿ ಹಾಕಿದ್ರೆ ಅದು ಭಾರಿ ಎಫೆಕ್ಟ್. ಆದ್ದರಿಂದ ನಾವು ವಾರ ಸ್ವಲ್ಪ ಸಿಂಪಡಣೆ ಮಾಡುದು. ಈಗ ಹುಳಿ ಮಜ್ಜಿಗೆಯೋ ಬೇವಿನ ಎಣ್ಣೆಯೋ ಇಂಥದ್ದೆಲ್ಲ ಪ್ರಯೋಗ ಮಾಡ್ಬೋದಾ? ಮಾಡಿದ್ರೆ ನಾನಂತೂ ಮಾಡಲಿಲ್ಲ, ಅದೆಲ್ಲ ಸರಿ ಆಗ್ಲಿಲ್ಲ ನಮ್ಗೆ. ನಾವು ಏನಿದ್ರು ಆಗುದಿಲ್ಲ, ರಾಸಾಯನಿಕ ಸ್ವಲ್ಪ ಕೊಡ್ಬೇಕು. ಈಗ ಮತ್ತೊಂದು ಬಂದಿದೆ ಬೇವಿನ ಹಿಂಡಿ ಮತ್ತೆ ಇದೆಲ್ಲ ಹಾಕಿದ ಮೇಲೆ ಸ್ವಲ್ಪ ಕಂಟ್ರೋಲ್ ಬರುತ್ತೆ. ಫಲ ಸಾವಯವ ಕೃಷಿ ಒಂದೇ ಹಾಕಿದ್ರೆ, ಗವರ್ಮೆಂಟ್ ಗೊಬ್ಬರ ಹಾಕಿದ್ರೆ ಯಾವ್ದು ಮಾಡಲು ಆಗಲ್ಲ. ಈಗ ತೊಂಡೆ ಅಲ್ಲದೆ ನೀವು ಬೇರೆ ಅಲಸಂಡೆ ಮತ್ತೆ ಬದನೆ ಇಂಥದ್ದು ಕೂಡ ಮಾಡ್ತೇವೆ. ಎಳಸಂಡೆ ಅಂದ್ರೆ ಈಗ ಸಸಿ ಹಾಕ್ತೇವೆ ನಾವು, ಅದು ಮಳೆಗಾಲ ಹಾಕಿದ್ರೆ ಈ ಟೈಮಿಗೆ ಕಾಯಿ ಕೊಯ್ಕ್ ಬರುತ್ತೆ, ಸ್ವಲ್ಪ ತೆಳುಕು ಬರುತ್ತೆ ಕೋಡ. ಈಗ ಈ ಟೈಮಿಗೆ ಹಾಕಿದರೆ, ಈಗ ನವಂಬರ್ ಹಾಕಿದರೆ ಒಳ್ಳೆ ಜನವರಿ ಫೆಬ್ರವರಿ ಒಳ್ಳೆ ಕಾಯಿ ಬರುತ್ತೆ, ಫಸಲು ಜಾಸ್ತಿ. ಮತ್ತೆ ಜನವರಿ ಫೆಬ್ರವರಿ ಮೇಲೆ ಹಾಕಿದ್ರೆ ಮತ್ತು ಫಸಲು ಜಾಸ್ತಿ, ಮಳೆ ಬರುವಾಗ ಕಾಯಿ ಆಗುತ್ತದೆ. ಬದನೆ ಆಗಲ್ಲ, ಬದನೆ ಈಗ ಏನಂದ್ರೆ ನಾವು ಈಗ ಮಳೆಗಾಲದ ಬದನೆಕಾಯಿ ತೆಳು ಬಂದರೂ ರೇಟ್ ಹೆಂಗೆ ಎವರೇಜ್ ಅಷ್ಟೇ ಆಗ್ತದೆ. ಈಗ ಒಂದು ಎಕರೆಗೆ ನೋಡುವ, ಎಕರೆಗೆ ಒಂದು 10 ಕ್ವಿಂಟಲ್ 20 ಕ್ವಿಂಟಲ್ ಆದರೆ ರೇಟ್ ಅದು ಅಷ್ಟೇ ರೇಟ್ ಇರುತ್ತೆ. ಈಗ ಬ್ಯಾಸಿತಿ ಜನವರಿ ಫೆಬ್ರವರಿ ಮೇಲೆ ಹಾಕಿದ್ರೆ ಕಾಯಿ ಸೊಪ್ಪು ದಪ್ಪ ಬರುತ್ತೆ, ರೇಟ್ ಡೌನ್ ಅಳಗೆ ಎವರೇಜ್ ಅಷ್ಟೇ ಆಗ್ಬೋದು. ಅದು ಈ ಸರಿ ಮಾತ್ರ ಮಳೆಗಾಲದ ತರಕಾರಿ ಪೂರ ಹೋಗಿದೆ, ಏನು ಆಗಲಿಲ್ಲ. ಈಗ ಸಾಮಾನ್ಯವಾಗಿ ಮಟ್ಟುಗುಳ್ಳ ಅಂತ ಬದನೆಯಲ್ಲಿ ಬಹಳ ಫೇಮಸ್ ಇದೆ, ಮಟ್ಟುಗುಳ್ಳ ಇಲ್ಲಿ ಅದೇ ಇದೆಯಾ ಬೇರೆ ವೆರೈಟಿ? ಇದು ಬೇರೆ ಬಂಡೆ, ಇದು ಮಂಗಳೂರು ಬದನೆ ಅಂತ, ರೌಂಡ್ ರೌಂಡ್ ಬರುತ್ತೆ. ಮತ್ತೆ ಈ ಮಟ್ಟಿಗುಳ್ಳ ಅಂದ್ರೆ ಮುಳ್ಳು ಬರುತ್ತೆ, ಅದು ಲೇಬರ್ ಕೊಯ್ಯು ಕೇಳಲ್ಲ, ಅದು ಕೈಯೆಲ್ಲ ಗಾಯ ಆಗ್ತದೆ, ಪ್ಲಾಸ್ಟಿಕ್ ಚೀಲ ಹಾಕಿ ಕೊಯ್ಬೇಕು, ಮತ್ತು ಕಾಯುವಷ್ಟು ಇಲ್ಲ ಆಗಲ್ಲ. ಅದು ಅಲ್ಲಿನ ಹೊಯ್ ಆಗ್ತದೆ ಬಿಟ್ರೆ ಇಲ್ಲಿ ನಮ್ಮೂರಿಗೆ ಮಂಗಳೂರು ಗುಳ್ಳೆ ಒಳ್ಳೆ ಆಗತ್ತೆ. ಇದರಲ್ಲಿ ಏನೇನು ಸಮಸ್ಯೆಗಳು ಬರ್ತವೆ ಈ ಮಂಗಳೂರು ಗುಳ್ಳದಲ್ಲಿ? ಮಂಗಳೂರು ಗುಳ್ಳದಲ್ಲಿ ಅಂದ್ರೆ ಅದು ಸಣ್ಣ ಕಾಯಿ ಹೂ ಬರುವಾಗ ಸಣ್ಣ ಹುಳ ಆಗ್ತದೆ, ಅದಕ್ಕೆ ಪ್ಲೇ ಮಾಡಲೇಬೇಕು. ಆಮೇಲೆ ಎಲೆ ಅಗ್ಲ ಬರುವಾಗ ಅದರ ಅಡಿ ಒಂದು ಅತಿ ಬಿಳಿ ಹುಳ ಆಗ್ತದೆ, ಚುಕ್ಕಿ ಚುಕ್ಕಿ ಬರುತ್ತೆ, ಅದಕ್ಕೂ ಸಿಂಪಡಣೆ. ಎಲ್ಲ ಹೊಟ್ಟೆ ಒಂದೇ ಔಷಧ ಫಸ್ಟಿಗೆ ನಾವು ಈಗ ಸಸಿ ಬರುವಾಗ ಕಾಯಿ ಬಿಡುವಾಗ ಒಂದು ವಾರಕ್ಕೊಂದು 15 ಸ್ಕೊಂತಾರೆ ಎಣ್ಣೆ ಸಿಂಪಡಿಸಲೇಬೇಕು. ಹಾಗೆ ಮತ್ತೆ ಕಾಯಿ ಆದ್ಮೇಲೆ ನೀವು ವಾರಕ್ಕೊಂದ್ಸರಿ ಹೊಡಿಲೇಬೇಕು, ಇಲ್ಲರ ಕಾಯಿ ಅದು ಸೇನಿಗೆ ಬರೋದೇ ಇಲ್ಲ. ಈಗ ಹೊಡಿಯುದೇನೋ ಹೊಡೆದು ಬಿಡ್ತೀವಿ, ಮಾರಾಟ ಮಾಡ್ತೀವಿ, ತಿನ್ನುವಾಗ ಇದರ ಪರಿಣಾಮ ಗೊತ್ತಾಗ್ತದೆ? ಏನೂ ಆಗಲ್ಲ, ಈ ಬದನೆಗೆಲ್ಲ 24 ಗಂಟೆ ಟೈಮ್ ಅಷ್ಟೇ, ಅದು ಒಳಗಡೆ ಏನು ಹೋಗಲ್ಲ. ಅದು ಹ್ಯಾಂಗ ತರಕಾರಿ ಕೊಯ್ದ ಮೇಲೆ ಹಾಗೆ ನಾವು ತೊಳೆದೇ ಹಾಕುವುದಿಲ್ಲ, ತೊಳೆದ ಮೇಲೆ ಅದರಲ್ಲಿ ಏನು ಒಳಗಡೆ ಹುಳ ಇರ್ತದೆ, ಆ ಹುಳನ್ನ ನಾಶ ಮಾಡ್ಬೇಕಾದ್ರೆ ಇದಕ್ಕೆ ಒಂದೇ ಔಷಧಿ, ಅದು ಹಾಗೆ ಆಗುವುದೇ ಇಲ್ಲ. ಈಗ ಅಲಸಂದೆಯಲ್ಲೆಲ್ಲ ಈ ಬಂಬೂಚಿಯ ಸಮಸ್ಯೆ ಬರ್ತದಲ್ಲ, ಅದಕ್ಕೆಲ್ಲ ಏನ್ ಮಾಡ್ತಾರೆ? ಅದಿದೇ ಈಗ ಈ ಹುಳದ ಬಾಧೆಯಿಂದ ಅದೇ ಔಷಧಿ ಹೊಡೆಸ ಹಾಗಾಗ್ತದೆ. ಅಲಸಂದೆಗೆಲ್ಲ 15 ದಿವಸ ವಾರಕ್ಕೊಂದ್ಸರಿ ಹೊಡೆಸ ಹಾಗಾಗ್ತದೆ, ಅಂತದೇನ ತೊಂದರೆ ಆಗಲ್ಲ. ಆಮೇಲೆ ಈಗ ಬೇರೆ ಬೇರೆ ತರಕಾರಿಯನ್ನ ಬೆಳೆಯುವ ಹಾಗೆ ತರಕಾರಿಯ ವ್ಯಾಪಾರವನ್ನು ಕೂಡ ನೀವು ಮಾಡ್ತೀರಿ, ಮಾರಾಟ ಮಾಡ್ತೀರಿ, ಈ ಬಗ್ಗೆ ಹೇಳಿ. ಈ ಬಗ್ಗೆ ಅಂದ್ರೆ ನಾನೀಗ ನಮ್ಮ ಮನೆಯಲ್ಲೇ ಹತ್ರ ಇದ್ದಾರೆ, ನಾವು ಲೋಡ್ ಮಾಡಿ ಕಳಿಸಿ ಬಿಡೋದು, ಅವರೇ ಬೆಳಗ್ಗೆ ಹೋಗಿ ಸಂತೆ ಹೋಗಿ ಅಲ್ಲೆಲ್ಲ ಬರ್ತಾರೆ, ತಗೊ ಹೋಗ್ತಾರ, ನಮ್ಮಂತ ತೊಂದ್ರೆ ಇಲ್ಲ. ನೀವೇ ನೇರವಾಗಿ ಹೋಗಿ? ನೇರವಾಗಿ ನಮ್ಮ ಮೊದಲು ನೇರವಾಗಿ ಹೋಗ್ತಿದ್ದೆ, ಈಗ ನಮ್ಮ ಕೆಲಸದವರು ಲೇಬರ್ಸ್ ಮತ್ತೆ ಅವರು ಸ್ವಂತ ಮಾಡ್ತಾರೆ, ಅಲ್ಲಿ ಕಳಿಸಿ ಬಿಡುದು, ಅವ್ರು ತಗೊ ಹೋಗ್ತಾರೆ. ಈಗ ಮೊದ್ಲಿಗಿಂತ ನಾನೀಗ ಕಡಿಮೆ ಮಾಡಿದ್ದೆ, ಮೊದ್ಲೆಲ್ಲ ಲೋಡ್ ಕಟ್ಟಲೆ ಅಂದ್ರೆ 50-60 ಚೀಲ ಗುಳ್ಳ, ಎರಡು ಸಂಡೆ ತೊಂಡೆ ಮೆಣಸು ಪ್ರತಿ ದಿವಸ, ವಾರಕ್ಕೆ 2 ಸಾರಿ, ಶುಕ್ರವಾರ ಆಮೇಲೆ ಸೋಮವಾರ. ಈ ಒಟ್ಟು ಒಂದು ಲೆಕ್ಕಾಚಾರ ಮಾಡುವುದಿದ್ರೆ ಈ ತರಕಾರಿ ಕೃಷಿಯಲ್ಲಿ ಲಾಭ ಉಂಟೋ ಅಥವಾ ನಷ್ಟವೋ? ಲಾಭ ಅಂದ್ರೆ ನಾವು ಅದನ್ನೇ ನಂಬಿಕೊಂಡ್ರೆ ಯಾವುದು ಆಗಲ್ಲ. ನಾವೇನಂದ್ರೆ ಒಂದು ತೆಂಗು ಇದೆ, ಭತ್ತ ಇದೆ, ಅಡಿಕೆ ಇದೆ, ಎಲ್ಲ ಇರುವ ಹೋಗಿ ಅಷ್ಟೇ ಲಾಭ, ಏನ್ ತೊಂದ್ರೆ ಜೀವನಕ್ಕೆ ಏನ್ ತೊಂದರೆ ಇಲ್ಲ. ಇನ್ನೇ ಅಡಿಕೆ ಮರ ಫಲ ಬರುವಾಗ ಯಾವ್ದಕ್ಕೂ ತೊಂದರೆ ಇಲ್ಲ, ನಮ್ಮ ತರಕಾರಿ ಕ್ಲೋಸ್ ಆಗ್ತದೆ ಅಷ್ಟೇ. ಅಂದ್ರೆ ಈಗ 3 ವರ್ಷ ನಾವೀಗ ತರಕಾರಿ ಮಾಡಿದ ಆ ಗೆದ್ದೆಲ್ಲಿ ಅಡಿಕೆ ಮರ 3 ವರ್ಷಕ್ಕೆ ಫಲ ಬರುತ್ತೆ, ಅದ್ರ ಮೇಲೆ ಮತ್ತೆ ನಾವು ತರಕಾರಿ ಮಾಡೋಕಾಗಲ್ಲ ಆ ಗೆದ್ದೆಲ್ಲಿ, ಹಸು ಹುಲ್ಲೊಂದು ಕರೆಕ್ಟ್ ಆಗ್ತದೆ ಅಷ್ಟು ಬಿಟ್ಟರೆ ಮತ್ತೇನಿಲ್ಲ. ಆ ತರಕಾರಿ ಕೃಷಿಯ ಮಾಡೋದ್ರ ಜೊತೆ ಜೊತೆಗೆ ನೀವು ಕ್ಯಾಟರಿಂಗ್ ಕೂಡ ಮಾಡ್ತಾ ಇದ್ರಿ ಅಂತ ಕೇಳಿದ್ರಿ, ಈ ಇದರ ಒಂದು ಖುಷಿಯ ಬಗ್ಗೆ ಹೇಳಿ. ಖುಷಿ ಅಂದ್ರೆ ನಮ್ಗೆ ಆರಾಮ, ಏನಂದ್ರೆ ಈಗ ಯಾರ ಕೈಯಲ್ಲಿ ಸಾಲ ಕೇಳೋದು ಬೇಡ, ನಮ್ಮ ನಾವು ಮಾಡೋದ್ ದುಡ್ಡು ನಮ್ಗೆ ಖರ್ಚು ಅಷ್ಟು ಬಿಟ್ಟರೆ ಏನು ತಲೆ ವಿಷಯ ಇಲ್ಲ. ಹೇಗೆ ಆರ್ಡರ್ ತಗೊಳ್ತೀರಿ ಮತ್ತೆ ಹೇಗೆ ಅವರಿಗೆ ಸಪ್ಲೈ ಮಾಡ್ತೀರಿ? ಅಡುಗೆ ನಮ್ಮ ಮನೆಯಲ್ಲ ಎಲ್ಲ ಕ್ಯಾಟ್ರಿಂಗ್ ಹೇಳ್ದಂಗೆ ಮಾಡಿ ಕೊಡ್ತೇವೆ ನಾವು, ಯಾವ ಥರ ಬೇಕಾದ. ನಿಮ್ದು ಸ್ಪೆಷಲ್ ಐಟಮ್ ಏನಾದ್ರು ಉಂಟು? ಎಲ್ಲ ಯಾವ ಐಟಮ್ ನೀವು ಹೇಳೋದು ಐಟಮ್ ನಾವು ತರ್ತೇವೆ, ಇಲ್ಲ ನಾವು ಬೇರೆ ತರಿಸಿಯಾರು ಕೊಡ್ತೇವೆ, ಮಾಡ್ತೇವೆ. ಸಾಮಾನ್ಯವಾಗಿ ಒಂದು ಮೆನು ಅಂದ್ರೆ ಏನೇನು ಇರ್ತದೆ ಊಟಕ್ಕೆ? ಒಂದು ಮದುವೆ ಊಟ ಅಂದ್ರೆ ಒಂದು ಉಪ್ಪು, ಉಪ್ಪಿನಕಾಯಿ, ಪಲ್ಯ, ಎರಡು ಪಲ್ಯ, ಅದಕ್ಕೆ ಗೋಡಂಬಿ ಹಾಕ್ಬೋದು, ಕಡಲೆ ಹಾಕ್ಬೋದು, ಯಾವುದು ಹಾಕ್ಬೋದು. ಆಮೇಲೆ ಸ್ವೀಟ್, ಯಾವ ಸ್ವೀಟ್ ಬೇಕಾದ್ರೂ ಮಾಡ್ತೇವೆ, ನೀವು ಪಾರ್ಟಿ ಏನು ಹೇಳ್ತೀರ ಆ ಥರ ಮಾಡ್ತೇವೆ. ಮನೆಯಲ್ಲಿ ಅಡುಗೆಯವರು ಇದ್ದಾರೆ? ನಾನು ಸ್ವಂತ ಅಡುಗೆ ಮಾಡ್ತೇನೆ, ಮತ್ತೆ ಬೇರೆ ಜನ ಸಹಾಯಕರು ಸಹಾಯ. ಈಗ ಒಂದು 1,000 ಅಡುಗೆ ಮಾಡಬೇಕು ಅಂದ್ರೆ 1,000 ಜನಕ್ಕೆ ಅಡುಗೆ ಮಾಡಬೇಕು ಅಂದ್ರೆ ಎಷ್ಟು ಜನ ಸಹಾಯಕರೆಲ್ಲ ಬೇಕಾಗ್ತದೆ? ಅಲ್ಲಿಗೆ ಅದು ಐಟಮ್ ನೋಡಿ ಜನ ಹೇಳುದು. ಸಾಮಾನ್ಯವಾಗಿ ಐಟಮ್ ಹೇಳ್ತಾರೆ, ಸುಮ್ಮನೆ ಮಾಮೂಲು ಅಡುಗೆ ಅಂತಾರೆ, 6 ಜನ 7 ಜನ ಸಾಕಾಗ್ಬಹುದು. 1,000 ಬರೀ ಅಡುಗೆ ಮಾತ್ರ ಮಾಡುದು. ಇನ್ನು ಸ್ವೀಟ್ ಹೊಂದ್ಕೊಂಡು ಹೋಗ್ತದೆ, ಅಂದ್ರೆ ಹೋಳಿಗೆ ಇರಲಿ, ಆಮೇಲೆ ರುಮಾಲ್ ರೊಟ್ಟಿ ಎಲ್ಲ ಇರಲಿ, ಅದಕ್ಕೆ 2 ಜನ ಎಷ್ಟ ಬೇಕಾಗ್ತದೆ. ಆಮೇಲೆ ಈಗ ದೊಡ್ಡ ಮಟ್ಟಿನ ಒಂದು ಅಡುಗೆ ಮಾಡುವುದಿದ್ರೆ ಅಲ್ಲಿ ಹೋಗಿ ಮಾಡ್ಬೇಕಾಗ್ತದೆ? ಅಲ್ಲಿ ಹೋಗಿ ಮಾಡ್ಬೇಕು. ನಮ್ಮ ಮನೆಯಲ್ಲ 50-100 ಜನ ನಾನು ಮನೆಯಲ್ಲೇ ಮಾಡಿ ಕಳಿಸಿದ್ದು. ಮಾಡಿ ಕಳಿಸೋದು ಹೇಳಿದ ಐಟಮ್ ಅಷ್ಟೇ ಅಷ್ಟೇ. ಮತ್ತೀಗ ನಾವು ಈಗ ಮಂದರ್ತಿ ಹಬ್ಬ ಗಿಬ್ಬ ಎಲ್ಲ ಫುಲ್ ನಾವೇ ಅವರೇ ಪಾರ್ಟಿ ಸಾಮಾನು, ಹಬ್ಬದ ಅಡುಗೆ ಕಾಯಂ ನಾವು ಮಾಡ್ತೇವೆ. ಮತ್ತೆ ಅವನು 25-30 ಜನಿಗೆ ನಾಗ್ಮಾಡ್ಲ ದೊಡ್ಡ ಅಡುಗೆ ಎಲ್ಲ ಮಾಡ್ತೇವೆ.

ಕರೆದಾಗ ಪಾಶ ಎಸೆದಾಗ ಯಮನು ಸೆಳೆದಾಗ ನಾಳೆ ಬಾ ಎಂದರೆ ಹಿಂದೆ ಹೋಗುವನೇನು ಅರಕ್ಷಣವಾದರು ಬಿಟ್ಟು ನಿಲ್ಲುವನೇನು ಅರಕ್ಷಣವಾದರು ಬಿಟ್ಟು ನಿಲ್ಲುವನೇನು ಕಡಲನ್ನು ದಾಟಿ ಬರಲಾರೆ ಗಿರಿಯ ಹೊರಲಾರೆ ಹನುಮಂತನಂತೆ ನೀ ಸೇವಿಸಲಾರೆ ಅರಕ್ಷಣವಾದರು ಧ್ಯಾನಿಸು ಇದ್ದಲ್ಲೆ ನಾಳೆ ನೀನು ನಾಳೆ ಮಾಡುವ ಕೆಲಸ ಹಿಂದೇ ಮಾಡು ಆ ನಾಳೆ ಎಂಬ ಮಾತ ಮುಂದೆ ದುಡು ನಾಳೆ ಮಾಡುವ ಕೆಲಸ ಹಿಂದೇ ಮಾಡು ಹಗಲಿರುಳು ಎಂಬ ಮಾತಿಲ್ಲ ಯಾರ ಹಂಗಿಲ್ಲ ಮನವು ನಿರ್ಮಲವಾಗಿ ಗುರುವಲ್ಲಿ ಬೆರೆತಾಗ ನಿನಗಾಗುವ ಆನಂದ ನುಡಿಯೇ ಮಾತಿಲ್ಲ ನಿನಗಾಗುವ ಆನಂದ ನುಡಿಯೇ ಮಾತಿಲ್ಲ ನೆನೆದವರ ಚಿಂತೆ ಕಳೆಯುವನು ಶಾಂತಿ ನೀಡುವನು ಅನುಗಾಲ ಜೊತೆಯಾಗಿ ಕೊನೆಗಾಲ ಬಂದಾಗ ನೆಮ್ಮದಿಯ ತುಂಬಿ ಕಳಿಸಿಕೊಡುವ ನಿನ್ನ ನಾಳೆ ನೀನು ನಾಳೆ ಮಾಡುವ ಕೆಲಸ ಹಿಂದೇ ಮಾಡು ಆ ನಾಳೆ ಎಂಬ ಮಾತ ಮುಂದೆ ದುಡು ನಾಳೆ ಏನಾಗುವುದೋ ಬಲ್ಲೋರು ಯಾರು ನೀ ಹಿಂದೆ ಗುರುರಾಯನ ಸ್ಮರಣೆ ಮಾಡು ನಾಳೆ ನೀನು ನಾಳೆ ಮಾಡುವ ಕೆಲಸ ಹಿಂದೇ ಮಾಡು ಆ ನಾಳೆ ಎಂಬ ಮಾತ ಮುಂದೆ ದುಡು ನಾಳೆ ಮಾಡುವ ಕೆಲಸ ಹಿಂದೇ ಮಾಡು ಕೇಳುಗರೆ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು ಹೀಗಿವೆ ಹಳೆ ಅಡಿಕೆ ಕ್ವಿಂಟಾಲಿಗೆ ಕನಿಷ್ಠ 48,000 ಗರಿಷ್ಠ 53,000 ಹೊಸ ಅಡಿಕೆ ಕನಿಷ್ಠ 38,000 ಗರಿಷ್ಠ 45,000 ಕೋಕಾ ಕ್ವಿಂಟಾಲಿಗೆ 35,000 ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 7,500 ತೆಂಗಿನಕಾಯಿ ಒಂದನೇ ವರ್ಗ 1,000 to 20,000 ಗರಿಷ್ಠ 27,000 ಎರಡನೇ ವರ್ಗ 1,000 to 10,000 ಗರಿಷ್ಠ 18,000 ಅಕ್ಕಿ ಸ್ಥಳೀಯ ಗಿರಣಿ ಬೆಳ್ತಿಗೆ ಕ್ವಿಂಟಾಲಿಗೆ 3,000 ಗರಿಷ್ಠ 3,450 ಕಟ್ಟ ಸಾಂಬಾರ್ ಕ್ವಿಂಟಾಲಿಗೆ 2,600 ಗರಿಷ್ಠ 2,850 ಐಆರ್8 ಕ್ವಿಂಟಾಲಿಗೆ ಕನಿಷ್ಠ 2,550 ಗರಿಷ್ಠ 2,850 ಭತ್ತ ಆಮದು ಕ್ವಿಂಟಾಲಿಗೆ 1,700 to 1,800 ಬೆಲ್ಲ ಆಮದು ಹಳದಿ ಕ್ವಿಂಟಾಲಿಗೆ 4,000 ಗರಿಷ್ಠ 4,100 ಕೆಂಪು 3,600 to 3,800 ಕಪ್ಪು ಕ್ವಿಂಟಾಲಿಗೆ 3,900 ಗರಿಷ್ಠ 4,000 ಮೆಣಸು ಆಮದು ಕ್ವಿಂಟಾಲಿಗೆ 15,000 ಗರಿಷ್ಠ 19,000 ಕಾಳು ಮೆಣಸು 39,000 to 50,000 ಗೇರು ಬೀಜ ಕಚ್ಚಾ ಕ್ವಿಂಟಾಲಿಗೆ 8,300 to 10,500 ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 1,600 to 2,300 ಕದಳಿ ಸ್ಥಳೀಯ ಕ್ವಿಂಟಾಲಿಗೆ 1,800 to 2,200 ಗಾಳಿ 1,600 ಗರಿಷ್ಠ 2,000 ನೇಂದ್ರ ಕ್ವಿಂಟಾಲಿಗೆ 3,200 to 3,800 ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳನ್ನು ಕೇಳಿದಿರಿ ಡಾಕ್ಟರ್ ನಂಗೆ ಸಕ್ಕರೆ ಕಾಯಿಲೆ ಇದೆ ಹಾಗಾದ್ರೆ ನಂಗೆ ಸಾಂಕ್ರಾಮಿಕ ರೋಗ ಬಂದೇ ಬರುತ್ತಾ ಸಕ್ಕರೆ ಕಾಯಿಲೆ ಇರುವವರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ ಹಾಗಾಗಿ ಟಿಬಿ ರೋಗ ತಗುಲುವುದು 3 times ಜಾಸ್ತಿ ಇರುತ್ತೆ ಹಾಗಾದ್ರೆ ನಾನೇನ್ ಮಾಡ್ಬೇಕು ಡಾಕ್ಟರ್ ಟಿಬಿ ರೋಗ ಲಕ್ಷಣಗಳಾದ ಕೆಮ್ಮು ತೂಕ ಕಡಿಮೆ ಆಗೋದು ರಾತ್ರಿ ಜ್ವರ ಕಫದ ಜೊತೆಗೆ ರಕ್ತ ಇಂತಹ ಯಾವುದೇ ಲಕ್ಷಣ ಇದ್ದಲ್ಲಿ ತಕ್ಷಣ ಟಿಬಿ ರೋಗದ ಪರೀಕ್ಷೆ ಮಾಡಿಸು ಸಕಾಲಿಕ ದಿನನಿತ್ಯ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ ಟಿಬಿ ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ ಕೈಜೋಡಿಸಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ ನೀನು ಹೊಸ ಮಾರುತಿ ಇಕೋ ತಗೊಂಡ್ಯಾ ಹೌದು ನನ್ನ ಹಳೆ ಓಮ್ನಿ ಕಾರ್ ಕೊಟ್ಟು ಹೊಸ ಇಕೋ ತಗೊಂಡೆ ಇದರಲ್ಲಿ ಹೆಚ್ಚು ಸ್ಥಳ ಹೆಚ್ಚು ಆರಾಮ ಹೆಚ್ಚು ಸುರಕ್ಷಿತವಾಗಿದೆ ಜೊತೆಗೆ ನನಗೆ ಸಿಕ್ತು 5,000 rupees ಹೆಚ್ಚುವರಿ ವಿನಿಮಯ ಬೋನಸ್ ಈ ಡಿಸೆಂಬರ್ ಮನೆಗೆ ತನ್ನಿ ನಿಮ್ಮ ನೆಚ್ಚಿನ ಮಾರುತಿ ಇಕೋ 31,000 ಅದ್ಭುತ ಕೊಡುಗೆಯೊಂದಿಗೆ ಇನ್ನೇಕೆ ತಡ ಇಂದೇ ನಿಮ್ಮ ಹತ್ತಿರದ ಮಾರುತಿ ಸುಜುಕಿ ಡೀಲರ್ಶಿಪ್ಗೆ ಭೇಟಿ ನೀಡಿ ಷರತ್ತುಗಳು ಅನ್ವಯ ಇದೀಗ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಭಕ್ತಿಗೀತೆ Thank you. ಎಂಥ ಪುಣ್ಯ ತಾಯಿ ತುಂಗಭದ್ರೆಗೆ, ಎಂಥ ಭಾಗ್ಯ ಎಂಥ ಪುಣ್ಯ.